ಇದ್ಯಾಕಮ್ಮ ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಸರಂತೆ ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ ಇಲ್ಲವೇ ಮೂರು ಅಥವಾ ಅದಕ್ಕಿಂತ ಹಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತಭಾಗ್ಯ ಯೋಜನೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನ. ನೋಡು, ಮಳೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಕೊಳೆ ತಂದೆ. ಡೆಂಗು ಮತ್ತು ಚಿಕನ್ ಗುಣದಿಂದ ತಪ್ಪಿಸ್ಕೊಳ್ಳಕ್ಕೆ ಉಪಾಯ ಅದನ್ನೇ ಮಾಡ್ತಾರೆ. ಇದನ್ನ ನನಗೆ ಒಣಗಿಸಿ ತುಂಬಿಡಿ. ಮನೆ ಮತ್ತು ಅಕ್ಕಪಕ್ಕ ಒಡೆದ ಡ್ರಮ್, ಬ್ಯಾರೆಲ್, ಡಬ್ಬ, ಟೈರ್ ಇತ್ಯಾದಿಗಳಲ್ಲಿ ನೀರು ತುಂಬದಂತೆ ನೋಡ್ಕೊಳ್ಳಿ. ಸೊಳ್ಳೆ ಕಚ್ಚದೆ ಆಗಿರಲು ಕಾಯಿಲ್, ಕ್ರೀಮ್, ಮೆಷಿನ್ ಇತ್ಯಾದಿಗಳನ್ನು ಬಳಸಿ. ಡೆಂಗುವಿನ ಸೊಳ್ಳೆ ಹಗಲಿನಲ್ಲಿ ಕಚ್ಚುತ್ತವೆ, ಹಾಗಾಗಿ ಇಡೀ ಶರೀರ ಹೇಳ್ತೀನಿ. ಇಂತ ಸುಲಭವಾದ ಉಪಾಯ ನಿಮ್ಮದಾಗಿಸಿಕೊಳ್ಳಿ. ಡೆಂಗು ಚಿಕನ್ ಗುಣವನ್ನ ದೂರ ಓಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪುತ್ತೂರು ಬಸ್ ನಿಲ್ದಾಣದಿಂದ ಕೇವಲ 400 ಮೀಟರ್ ಅಂತರದ ಸಾಮಾನ್ಯ ವರ್ಗದ ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯವಿದೆ. ಕೆಲವೇ ಕೆಲವು ಸೈಟ್ಗಳು ಬಾಕಿ ಇದ್ದು ಆಸಕ್ತರು. ಧೂಮ್ರಪಾನ್ ಕಿ ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ ಲೇವಾ ಹೈ. ಧೂಮ್ರಪಾನ್ ಕರ್ನೆ ಸೇ ಆಪ್ಕೋ ದಿ ಹೈ ಸಜಾ. ತಂಬಾಕು ಆಜ್ ಹಿ ಛೋಡೆ. ಅಧಿಕ ಜಾನ್ಕಾರಿ ಔರ್ ಮದದ್ ಕೆ ಲಿಯೇ ಟೋಲ್ ಫ್ರೀ ನಂಬರ್ 1800. ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ವಿಶ್ವ ಮೀನುಗಾರಿಕಾ ದಿನದ ಮಹತ್ವ ಈ ಕುರಿತು ಕುಮಾರ ನಾಯ್ಕ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಡಾಕ್ಟರ್ ಕುಮಾರ ನಾಯ್ಕ್ ಅವರೇ ನಮಸ್ಕಾರ. ನೌಕೆಗೆ ಸಂಬಂಧಪಟ್ಟ ಹಾಗೆ ಹಾಗೂ ಏನೇನು ಸವಾಲುಗಳನ್ನು ಎದುರಿಸ್ತಾ ಇದ್ದೀವಿ, ಯಾವ ರೀತಿ ಈ ಮೀನುಗಾರಿಕಾ ಕ್ಷೇತ್ರಗಳು ಬರುತ್ತೆ ಹೇಳಿ. ವಿಶ್ವ ಮೀನುಗಾರಿಕಾ ದಿನಾಚರಣೆ ಇದರ ಒಂದು ಹಿನ್ನೆಲೆ ಏನು ಹಾಗೂ ಒಂದು ಉದ್ದೇಶ? ಮೀನುಗಾರಿಕೆ ದಿನ 2022 ಹಾರ್ದಿಕ ಶುಭಾಶಯಗಳು. ಸಾಮಾನ್ಯವಾಗಿ ನಾವು 7 ಸುಮಾರು 18 ದೇಶಗಳ ಮೀನುಗಾರಿಕಾ ಪ್ರತಿನಿಧಿಗಳು ಸ್ಥಾಪಿಸ್ತಾರೆ. ಮುಖ್ಯ ಉದ್ದೇಶ ಏನಂದರೆ, ಈ ನಮ್ಮ ಜಲಸಂಪನ್ಮೂಲಗಳಲ್ಲಿ ಏನು ನಾವು ಮೀನುಗಾರಿಕೆಯನ್ನು ನಡೆಸ್ತಾ ಇದ್ದೀವಿ, ಆ ಮೀನುಗಾರಿಕೆ ಯಾರಿಗೆ ಸಿಗ ಶುರುವಾಗ್ತದೆ. ಅಂದಿನಿಂದ ವಿವಿಧ ದುಂಡು ಮೇಜಿನ ಸಭೆಗಳು, ಸಮಾರಂಭಗಳು. 15 ಮೊದಲನೇ ವಿಶ್ವ ಮೀನುಗಾರಿಕೆ ದಿನವನ್ನು ನಾವು ಆಚರಣೆ ಮಾಡ್ತೀವಿ. ಇದು ವಿಶ್ವ 6 ವಿಶ್ವ ಮೀನುಗಾರಿಕೆ ದಿನಾಚರಣೆ ಈ ವರ್ಷ ನಾವು ನಡೆಸ್ತಾ ಇದ್ದೀವಿ. ಮತ್ತು ಇಲ್ಲಿ ವಿಶ್ವ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಈ ಜಲಸಂಪನ್ಮೂಲಗಳನ್ನು ನಾವು 1950 ಹಾಗೂ 2020 ನಾವು ಕಾಣ್ತೀವಿ. ಹೌದು, ತಂತ್ರಜ್ಞಾನಗಳಲ್ಲಿ ಮೀನು ಹಿಡುವಳಿ ಮಾಡ್ತೀವಿ. ಹಾಗೆಯೇ ನಾವು ಶೇಖರಣೆ, ಮೀನನ್ನು ಹಿಡುವಳಿ ಮಾಡಿದ ನಂತರ ಮೊಟ್ಟ ಮೊದಲನೇದಾಗಿ ನಾವು ಹಿಡುವಳಿಯನ್ನು ಗಮನಿಸಿದಾಗ ನಮ್ಮ ಭಾರತದಲ್ಲಿ 1900 ಇತ್ತೀಚಿನ ವರ್ಷಗಳಲ್ಲಿ ಈ ಒಂದು ತಂತ್ರಜ್ಞಾನಗಳ ಬದಲಾವಣೆಯಿಂದಾಗಿ ಮತ್ತು ನಾವು 15.1 million tons ಅಷ್ಟು ನಾವು ಮೀನನ್ನು ಮಾಡ್ತೀವಿ. ಒಂದು ಸಮುದ್ರ ಮೀನುಗಾರಿಕೆ ಮತ್ತು ಒಳನಾಡು ಮೀನುಗಾರಿಕೆ ಅಂತ ಹೇಳಿ. ಸಮುದ್ರ ಮೀನುಗಾರಿಕೆ ಅನ್ನೋದಾದರೆ ನಾವು ಅಲ್ಲಿ ಸಾಮಾನ್ಯವಾಗಿ ನಾವು ಏನು ಒಳನಾಡಿನಲ್ಲಿ ಬರೋದಾದರೆ ನಾವು ಇಲ್ಲಿ ನದಿ ಇರ್ಬೋದು, ಜಲಾಶಯ ಇರ್ಬೋದು, ಕೆರೆ ಕೊಳ ಮತ್ತು ಮಾಡ್ತೀವಿ. ಹೌದು, ಹೀಗೆ ಮಾಡೋದ್ರಿಂದ ನಾವು ಒಳನಾಡಿನಲ್ಲಿ ನಾವು 11.8 ಸಮುದ್ರ ಮೀನುಗಾರಿಕೆಯಲ್ಲಿ ನಾವು 3.8 million tons ಅಷ್ಟು ನಾವು ಮೀನನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ಹೌದು ಹೌದು, ಯಾಕಂದರೆ ನಾವು ಸಮುದ್ರ ಮೀನುಗಾರಿಕೆಯಲ್ಲಿ ನಾವು ನೋಡೋದಾದರೆ ನಮ್ಮಲ್ಲಿ ಸಾಮರ್ಥ್ಯ ಇರೋದು, ಒಟ್ಟು ನಾವು ಮೀನುಗಾರಿಕೆ ನಡೆಸಬಹುದಾದ ಸಾಮರ್ಥ್ಯವನ್ನು ಅಂದರೆ ಹತ್ತತ್ರ ನಾವೆಲ್ಲ ಎಕ್ಸ್ಪ್ಲೈಟ್ ಮಾಡಿದ್ದೀವಿ. ಹೌದು, ಇನ್ನೂ ಹೆಚ್ಚಿನ ಎಕ್ಸ್ಪ್ಲೈಟ್ ಮಾಡಲಿಕ್ಕೆ ಹೋದರೆ ನಾವು ನಮ್ಮ ಮುಂದಿನ ಉದ್ದೇಶ ಗುರಿ ಏನಿರಬೇಕಂದ್ರೆ ನಾವು ಹೆಚ್ಚಾನೆಚ್ಚು ಒಳನಾಡು ಇತ್ತೀಚಿನ ದಿನಗಳವರೆಗೆ ಕೇವಲ 50% ನಾವು ಅಭಿವೃದ್ಧಿ ಹೊಂದಲಿಕ್ಕೆ ಮಾತ್ರ ಸಾಧ್ಯ. ಜಲಾಶಯ, ನದಿ, ಅಳಿವೆ ಪ್ರದೇಶ ಮತ್ತು ಏನು ಜಮೀನು ಇದೆ, ರೈತರ ಜಮೀನು ಕೂಡ ಇತ್ತೀಚಿನ ದಿನಗಳಲ್ಲಿ ವ್ಯವಸಾಯಕ್ಕೆ ಯೋಗ್ಯವಲ್ಲದ ಜಮೀನುಗಳು, ಅದನ್ನು 1980 ಅಲ್ಲಿ ನೀಲಿ ಕ್ರಾಂತಿ ಆಯಿತು. ಇತ್ತೀಚಿನ ವರ್ಷಗಳಲ್ಲಿ ಹರಿಯಾಣ, ಪಂಜಾಬ್, ಉತ್ತರ ಪ್ರದೇಶ ಇಂಥ ರಾಜ್ಯಗಳಲ್ಲಿ ನೀಲಿ ಕ್ರಾಂತಿ ಶುರುವಾಗಿದೆ. ಪ್ರತಿ ಹೆಕ್ಟೇರ್ ಪ್ರದೇಶ ಉತ್ಪಾದನೆ ಮಾಡ್ತಾ ಇದ್ದೀವಿ. ಆದರೆ ಹರಿಯಾಣ, ಪಂಜಾಬ್ ಅಲ್ಲೆಲ್ಲ ಹೋದರೆ ನಾವು 10 ಟನ್ಗಿನ್ನ ಅಧಿಕದಾಯಕ ಉದ್ಯಮವಾಗಿ ಬೆಳೆಯುತ್ತಿದೆ. ಈಗ ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ತಂತ್ರಜ್ಞಾನದಲ್ಲಿ ಅಭಿವೃದ್ಧಿ ಆಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರಿ, ಇದರ ಒಂದು ಸಂಕ್ಷಿಪ್ತವಾದಂಥ ಒಂದು ಪರಿಚಯವನ್ನು ಮಾಡಿಕೊಡಿ. ಹಾಗೆ ಯಾವ್ಯಾವ ಸಂಸ್ಥೆ ಮೀನು ಹಿಡುವಳಿಗಾಗಿ ಇರುವ ತಂತ್ರಜ್ಞಾನಗಳು ಮತ್ತು ಮೀನನ್ನು ಸಾಕಾಣೆಗಾಗಿ ಇರುವ ತಂತ್ರಜ್ಞಾನಗಳು, ಶೇಖರಣೆ ಆಗಿರ್ಬೋದು ಅಥವಾ ರಫ್ತಿಗಾಗಿ ಏನೇನು ನಾವು ಬದಲಾವಣೆ ಅಥವಾ ಸಂಸ್ಕರಣೆ ಉತ್ತೇಜನ ಮಾಡ್ತೀವಿ, ಈ ದಶಕಗಳಿಗೂ ಮತ್ತು ಹಿಂದಿನ ದಶಕಗಳಿಗೂ ಕಂಪೇರ್ ಮಾಡಿದರೆ ಹಿಡುವಳಿಯಲ್ಲಿ ಸಾಕಷ್ಟು ಬದಲಾವಣೆ. ನೈಸರ್ಗಿಕ ಮೀನುಗಾರಿಕೆಯನ್ನು ಮಾಡ್ತಾ ಇದ್ವಿ, ನಾಡ ದೋಣಿ ಇರ್ಬೋದು ಅಥವಾ ಸಣ್ಣ ಸಾಂಪ್ರದಾಯಿಕ ದೋಣಿ, ಏನರ್ ಟ್ರಾಲರ್, ಮೆಕನೈಜೇಷನ್. ಏನು ನಮ್ಮ ಮೀನು ಹಿಡುವಳಿ ಕ್ಷೇತ್ರದಲ್ಲಿ ಮೆಕನೈಜೇಷನ್ ಅನ್ನೋ ಒಂದು ಪದ ಬರ್ತದೆ. ಹಾಗೆ ಏನು ಇಂಜಿನ್ ಸ್ಪೀಡ್ ಇರ್ತದೆ, ಸಾಮರ್ಥ್ಯ ಇರ್ತದೆ, ಉದ್ದೇಶವಷ್ಟೇ. ಏನು ನಾವು ಪದೇ ಪದೇ ಮೀನುಗಾರಿಕೆಗೆ ಹೋಗೋದು, ಹಾಗೆ ಅದನ್ನು ಕಡಿಮೆ ಮಾಡಲಿಕ್ಕೆ ನಾವು ಈ ಬೋಟಲ್ಲೇ ಏನು ದೋಣಿ ಇರ್ತದೆ ಅದರಲ್ಲೇ ಶೇಖರಣಾ ವೆಸೆಲ್ನಲ್ಲಿಯೇ ಎಲ್ಲ ರೀತಿಯ ಒಂದು ಸವಲತ್ತು ಇರೋ ಹಾಗೆ ಒಂದು ತಂತ್ರಜ್ಞಾನ ಅಭಿವೃದ್ಧಿ ಆಗ್ತದೆ. ಅಡ್ವೈಸರಿ ಅಂತ ಕೊಡ್ತದೆ, ಏನಂದರೆ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ಪರ್ಟಿಕ್ಯುಲರ್ಲಿ ಎಲ್ಲಿ ಮೀನು ಲಭ್ಯವಿದೆಯೋ ಮತ್ತು ಯಾವ ಒಂದು ಆಧಾರದಲ್ಲಿ ಮೀನು ಲಭ್ಯದಿಂದ ಏನು ದೂರ ಇದೆ, ಡಿಸ್ಟೆನ್ಸ್ ಏನಂತೀವಿ ಅದು, ಮತ್ತು ಟೈಮ್, ಎರಡು ಕಡಿಮೆ ಮಾಡಿ ರೈತರು ಅಥವಾ ಮೀನುಗಾರರು ನೇರವಾಗಿ ಆ ಒಂದು ಪಾಯಿಂಟ್ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ಟೈಮ್ ಮತ್ತು ಫ್ಯೂಯಲ್ ನಾವು ಉಳಿಸ್ಬೋದು. ಈಗಲ್ ಫಿಶಿಂಗ್ ಅಂತೀವಿ ಕೆಲವೊಂದು, ಉದಾಹರಣೆಗೆ ಲೈಟ್ ಫಿಶಿಂಗ್ ಅಂತೀವಿ, ಬುಲ್ ಟ್ರಾಲಿಂಗ್ ಅಂತೀವಿ. ಈ ಒಂದು ತಂತ್ರಜ್ಞಾನ ಆ್ಯಕ್ಚುಲಿ ಇದು ಸೈಂಟಿಫಿಕ್ಕಾಗಿ ಇಲ್ಲದೇ ಇರ್ಬೋದು, ನಾ ಹಿಡಿತಾ ಇದ್ದಾರೆ. ಯಾಕಂದರೆ ಲೈಟ್ ಯೂಶ್ವಲಿ ಬೆಳಕಿಗೆ ಅಟ್ರಾಕ್ಷನ್ ಹೆಚ್ಚಿಗೆ ಇರ್ತದೆ, ಈ ಒಂದು ಅಟ್ರಾಕ್ಷನ್ ಇರೋದ್ರಿಂದ ಮೀನನ್ನು ಹಿಡಿತಾ ಇದ್ದಾರೆ. ಆದರೆ ಇದು ಪ್ರತಿಕೂಲ ಪರಿಣಾಮಗಳು ಹೆಚ್ಚಾಗಿರ್ತವೆ. ಈ ಚೇಂಜ್ ಮಾಡೋದ್ರಿಂದ ಮೀನ್ ಸ್ಪೀಡ್ಗಿನ್ನ ಹೆಚ್ಚಿಗೆ ಸ್ಪೀಡನ್ನು ಉಪಯೋಗಿಸಿ ಮೀಯಾಗಿ ಎಕೋಸಿಸ್ಟಮ್ ಪರಿಸರ ಹಾಳಾಗುವ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಇದಕ್ಕೆ ಕಾನೂನಿನಲ್ಲಿಯೂ ಕೂಡ ಹಾಗೆ ಹೆಚ್ಚಿನ ಚರ್ಚೆಗಳು ನಡೀತಾ ಇದ್ದಾವೆ. ಈಗ ಸಾಂಪ್ರದಾಯಿಕ ಒಂದು ಮೀನುಗಾರಿಕೆಗೂ ಮೀನು ಕೃಷಿಗೂ ಏನು ವ್ಯತ್ಯಾಸ? ನೈಸರ್ಗಿಕವಾಗಿ ಜಲಸಂಪನ್ಮೂಲಗಳಲ್ಲಿ ನೈಸರ್ಗಿಕವಾಗಿ ಬೆಳೆದಿರುವ ಮೀನುಗಳನ್ನು ನಾವು ಹಿಡಿಯುವಂಥದ್ದು, ಬೇರೆ ಬೇರೆ ತಂತ್ರಜ್ಞಾನಗಳನ್ನು ಉಪಯೋಗಿಸಿ ನಾವು ಹಿಡಿಯುತ್ತಿದ್ದೀವಿ. ಅದೇ ಮೀನು ಕೃಷಿ ಅಂತೀವೋ ಅದೇ ರೀತಿ ಮೀನು ಕೃಷಿಯನ್ನು ಮಾಡ್ತೀವಿ. ಇದರಲ್ಲಿ ಬೇರೆ ಬೇರೆ ವಿಧದ ಮೀನುಗಾರಿಕೆಯಲ್ಲಿ ತೊಗೊಂಡು ಹೋದಾದರೆ ಕಾಪ್ಸ್, ಗೆಂಡೆ ಮೀನುಗಳು ಹೆಚ್ಚಾಗಿ ಬೆಳೀತೀವಿ, ಅದೇ ರೀತಿ ಮಾಡಿ ಮಾರುಕಟ್ಟೆ ಮಾಡ್ತೀವಿ. ಇದು ಸಾಂಪ್ರದಾಯಿಕ ಮೀನುಗಾರಿಕೆಗೂ ಮೀನು ಕೃಷಿಗೂ ವ್ಯತ್ಯಾಸಗಳು. ಈಗಾಗಲೇ ನೀವು ಪ್ರಸ್ತಾಪ ಮಾಡಿದ್ರಿ ಈ ಮೀನುಗಾರಿಕೆಯನ್ನು ಸಮಸ್ಯೆಗಳು ಬರ್ತಾ ಇದೆ. ನಾವು ಹೇಳಿದ್ವಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ನಂತರದಲ್ಲಿ, ಅದು ಈಗ ಸಿಗ್ತಿಲ್ಲ, ಹಿಂದೆ ಸಿಗ್ತಿದ್ದು. 25 ವರ್ಷ ಇಂಥ ಒಂದು ಕ್ವಾಲಿಟಿ ಮೀನುಗಳು, ಎಕ್ಸ್ಪೋರ್ಟ್ ಕ್ವಾಲಿಟಿ ಮೀನುಗಳು ಇರ್ಬೋದು ಅಥವಾ ಒಂದು ಅದರ ಬದಲಿಗೆ ನಾವು ಯಾವಾಗಲೂ ಕೇಳಿರಲ್ಲ ಅಂಥ ಮೀನುಗಳು. ಉದಾಹರಣೆಗೆ ಕಾರ್ಗಿಲ್ ಮೀನು ಅಂತೀವಿ. ಓಹೋ, ಕಾರ್ಗಿಲ್ ಮೀನು, ಇದು ಯಾವುದಕ್ಕೂ ಉಪಯೋಗ ಇಲ್ಲ. ಅಂಥ ಮೀನುಗಳ ಬೆಲೆ ಏನಿದೆ ಅಥವಾ ಗುಣಮಟ್ಟ ಏನಿದೆ ಅದು ತೀರಾ ಕಳಪೆಯಾಗಿರ್ತದೆ. ಟಿ ಅಂತೀವಿ ನಾವು. ಏನು ಸಾಮರ್ಥ್ಯ, ಸಂತಾನೋತ್ಪತ್ತಿ ಸಾಮರ್ಥ್ಯ ಏನಿದೆ ಆ ಸಂತಾನ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಕೊಡಬೇಕಾಗ್ತದೆ. ಯಾವುದೇ ಪ್ರಾಣಿಯಾಗಿರಲಿ ಅವಕಾಶ ಕೊಡದೆ ಅದನ್ನು ನಾವು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದೀವಿ, ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಹೀಗೆ ಮಾಡ್ಕೊಳ್ತಾ ಹೋದರೆ ನಾವು ರಿನ್ಯೂವಬಲ್ ಮತ್ತು ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಅಂತೀವಿ. ಫಿಷರೀಸ್ನ ಮೀನುಗಾರಿಕೆಯನ್ನು ನಾವು ಈ ರೀತಿಯ ತಂತ್ರಜ್ಞಾನ ಬಳಸೋದ್ರಿಂದ ರಿನ್ಯೂವಬಲ್ ಅಂತ ಒಂದು ಪದ ನಾವು ಯೂಸ್ ಮಾಡಲಿಕ್ಕಾಗಲ್ಲ. ಯಾಕಂದರೆ ಅವಕಾಶನೇ ಕೊಡದೆ ಇನ್ನ ಪೀಳಿಗೆಗೆ ಇಂಥ ಮೀನುಗಳು ಸಿಗಲ್ಲ. ಬಹುಶಃ ಈ ಒಂದು ಹಿನ್ನೆಲೆಯಲ್ಲಿ ನೋಡಿದರೆ ಈ ಮಳೆಗಾಲದ ಜೂನ್ ಜುಲೈ ಎರಡು ತಿಂಗಳು ಖಂಡಿತ. ಮೊದಲನೇ ಕೆಲವು ವರ್ಷಗಳ ಹಿಂದೆ ಎಲ್ಲ ರಾಜ್ಯಗಳಲ್ಲೂ ಇದು ಸಮಾನವಾಗಿ ಅನುಷ್ಠಾನ ಆಗ್ತಿರಲಿಲ್ಲ. ಆದರೆ ಇಲ್ಲಿ 61 ದಿನಗಳ ಕಾಲ ಈಸ್ಟ್ ಕೋಸ್ಟಲ್ಲಿ, ಅದೇ ರೀತಿ ಜೂನ್ 1 ರಿಂದ ಜುಲೈ ಮೀನಿಗೆ ಕನಿಷ್ಠ ಒಂದು ಬಾರಿ ಆದರೂ ಸಂತಾನೋತ್ಪತ್ತಿಗೆ ಅವಕಾಶ ಕೊಡಬೇಕಂತ ಹೇಳಿ. ಸೊ ಈ ಒಂದು ಮಳೆಗಾಲ ಈ ಒಂದು ಅವಧಿಯಲ್ಲಿ ಸಂತಾನೋತ್ಪತ್ತಿಗೆ ಬರ್ತವೆ. ಹಾಗಾಗಿ ಈ ಒಂದು ಅವಧಿಯಲ್ಲಿ ಎಲ್ಲ ಮೀನು ಸರ್ಕಾರ ಮಟ್ಟದಲ್ಲಿ ಘೋಷಣೆ ಆಗಿದೆ, ಹಾಗೂ ಮೀನುಗಾರರು ಕೂಡ ಪಾಲನೆ ಮಾಡ್ತಾ ಇದ್ದಾರೆ. ಆದರೆ ಈ ಅವಧಿ ಇತ ಎಲ್ಲ ಮೀನುಗಳಿಗೂ 1 ವರ್ಷಕ್ಕೆ ಒಂದು 3 ತಿಂಗಳ ಅವಧಿಗಾದರೂ ಒಂದು ಅವಕಾಶ ಒದಗಿಸುತ್ತದೆ ಮೀನುಗಳಿಗೆ. ಅಂದರೆ ಈ ರಜಾ ಅವಧಿಯಲ್ಲಿ ಪರ್ಯಾಯ ಯೋಜನೆಗಳು ಅಥವಾ ಪರ್ಯಾಯ ಒಂದು ಆದಾಯ ತರುವಂತಹ ಒಂದು ಯೋಜನೆಗಳು ಏನೇನು? ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ಹಲವಾರು ಇರ್ಬೋದು, ಪ್ರತಿ ವರ್ಷ ಏನು ಮೀನುಗಾರಿಕೆ ಶುರುವಾಗ್ತದೆ ಆ ಟೈಮಲ್ಲಿ ಕೆಲವು ಕಂತುಗಳಿದ್ದಾವೆ, ಮತ್ತು ಪರ್ಯಾಯವಾಗಿ ಅವರಿಗೆ ಫಿಶ್ ಪಿಕಲ್ ಮಾಡೋದಿರ್ಬೋದು, ಅವರಿಗೆ ಉತ್ತೇಜನ ಮಾಡೋದು ಒಂದು ಪರ್ಯಾಯ ಯೋಜನೆ ಆಗಿರ್ತದೆ. ಅದರಿಂದ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಒಂದು ಫಂಡಿಂಗ್ ಪ್ರಾಯೋಜತ್ವ ಸಿಕ್ಕು, ಒಂದು ಕೌಶಲ್ಯದಲ್ಲಿ ಅವರಿಗೆ ಇಂಟ್ರೆಸ್ಟ್ ಇದೆಯಾ ಆ ಒಂದು ಕೌಶಲ್ಯವನ್ನು ಅಭಿವೃದ್ಧಿಗೊಳಿಸಿ ಈಗ ಈ ವಿಶ್ವ ಮೀನುಗಾರಿಕಾ ದಿನಾಚರಣೆ ಪ್ರತಿ ವರ್ಷವೂ ಕೂಡ ಒಂದೊಂದು ಥೀಮ್ ಅಥವಾ ಒಂದು ಘೋಷವಾಕ್ಯ ಇರ್ತದೆ. ಈ ಒಂದು ಥೀಮ್ ಅಡಿಯಲ್ಲಿ ಏನು ನಾವು ಸಂಪನ್ಮೂಲ ಜಲ ಸಂಪನ್ಮೂಲಗಳಿದ್ದಾವೆ ಮತ್ತು ಸುಸ್ಥಿರ ಮೀನುಗಾರಿಕೆ, ಆರೋಗ್ಯದಾಯಕ ಸಮುದ್ರ ಪರಿಸರ ಮತ್ತು ಸುಸ್ಥಿರ ಮೀನುಗಾರಿಕೆ ಅಂತ ಹೇಳಿಬಿಟ್ಟು ಈ ಒಂದು ಥೀಮನ್ನು ಅಳವಡಿಸ್ತಿದ್ದಾರೆ ಈ ಸರಿ. ಕಾರಣ ಇಷ್ಟೇ, ಹೌದು, ಈ ಎಲ್ಲ ರೀತಿಯ ಅಭಿವೃದ್ಧಿಯಿಂದಾಗಿ ನಮ್ಮಲ್ಲಿ ಸಮುದ್ರಕ್ಕೆ ಸಂಬಂಧಿಸಿದಂತೆ ಈ ಸಮುದ್ರದಲ್ಲೇ ಮೀನೆಲ್ಲ ಸಂತಾನೋತ್ಪತ್ತಿ ಮಾಡಲ್ಲ, ಅದಕ್ಕೆ ಹೊಂದಿಕೊಂಡಂತೆ ನಾವು ಬ್ಯಾಂಗ್ರೆ ಬೇರೆ ರೀತಿಯ ಒಂದು ಪರಿಸರ ಸಮುದ್ರಕ್ಕೆ ಒಂದು ಅಡಿಷ್ನಲ್ ಸಪೋರ್ಟ್ ಕೊಡ್ತದೆ. ಎಕ್ಸ್ಪೋರ್ಟೇಷನ್ ಇರ್ಬೋದು ಅಥವಾ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಈ ಇಂಧನ ಟ್ರಾನ್ಸ್ಪೋರ್ಟೇಷನ್ ಮಾಡುವಾಗ ಇಂಧನ ಎಲ್ಲ ಸಮುದ್ರದಲ್ಲಿ ಸೋರಿ ಹೋಗುವಂಥದ್ದು, ಮತ್ತು ಮೈನಿಂಗ್ ಮಾಡ್ತಾ ಇದ್ದೀವಿ ಹೆಚ್ಚಾಗಿ, ಗ್ಲೋಬಲ್ ವಾರ್ಮಿಂಗ್ ಅಂತ ಇದೆ, ಮಂಜುಗಡ್ಡೆ ಕರಗ್ತಿದೆ ಮತ್ತು ಸಮುದ್ರ ಮಟ್ಟ ಏರ್ತಿದೆ. ಈ ಎಲ್ಲ ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಪೊಲ್ಯೂಷನ್ ಏನಿದೆ ಅದು ವಿಪರೀತ ಆಗ್ತಿದೆ. ಪೋಲಾರ್ ರೀಜನಲ್ಲಿ ಬೆಟ್ಟಗಟ್ಟಲೆ ಪ್ಲಾಸ್ಟಿಕ್ ಇದೆ ಅಂತ ಹೇಳಿಬಿಟ್ಟು ನಾವು ಓದ್ತಾ ಇರ್ತೀವಿ. ಸೊ ಈ ಎಲ್ಲ ಕಾರಣ ಅಳವಡಿಸಿಕೊಂಡು ಇದರ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಬೇಕಂತ ಹೇಳಿಬಿಟ್ಟು ಈ ಒಂದು ವಿಶ್ವ ಮೀನುಗಾರಿಕೆ ದಿನಾಚರಣೆ ದಿನ ಇಷ್ಟು ಗಂಭೀರವಾಗಿದೆ ಅಂತ ಅಂದ್ರೆ ಈಗ ಸಮುದ್ರ ಮೀನುಗಾರಿಕೆ ಆಗ್ಬೋದು ಅಥವಾ ಒಳನಾಡು ಮೀನುಗಾರಿಕೆ ಆಗ್ಬೋದು, ಇದಕ್ಕೆ ಏನನ್ನ ಉಂಟು ಮಾಡಲ್ಲ. ಆದರೆ ಪ್ಲಾಸ್ಟಿಕ್ ಅನ್ನೋದು ಹಲವಾರು ರೀತಿಯದು, ಮೈಕ್ರೋ ಪ್ಲಾಸ್ಟಿಕ್, ಹೌದು, ಅದು ತುಂಬ ಡೇಂಜರಸ್ ಆಯ್ತಾ. ಮತ್ತು ಇನ್ನು ಕೆಲವು ಇದರಿಂದ ಈ ಬಲೆಗಳು ಮಿಸ್ ಆಗ್ತಾವೆ, ಮಿಸ್ ಆಗೋದ್ರಿಂದ ಗೋಸ್ಟ್ ಫಿಶಿಂಗ್ ಅಂತೀವಿ. ಇದರಲ್ಲಿ ಮೀನಿನ ಜೊತೆ ಈ ಆಮೆಗಳು ಹಾವುಗಳು ಬೇರೆ ಬೇರೆ ರೀತಿಯ ಪ್ರಾಣಿ ಕೂಡ ವೆರಿ ಇಂಪಾರ್ಟೆಂಟ್. ಮತ್ತು ಬೇರೆ ಬೇರೆ ಪ್ಲಾಸ್ಟಿಕ್ ನೋಡೋದಾದರೆ ನಾವು ಡೊಮೆಸ್ಟಿಕ್ ವೇಸ್ಟ್ ಏನು ನಾವು ಸರಿಯಾಗಿ ಶೇಖರಣೆ ಮಾಡದೆ ನದಿಗಳಲ್ಲಿ ಮತ್ತೆ ರಿಕವರಿ ಮಾಡ್ತಾ ಇರ್ತೀವಿ. ಅದೇ ರೀತಿ ಈ ಪ್ಲಾಸ್ಟಿಕ್ ಬೀಚಿಗೆ ಬಾರದೆ ಏನು ಆಳ ಸಮುದ್ರದಲ್ಲಿ ಸೇರಿಕೊಳ್ತದೆ, ಇದು ಸಮುದ್ರದಲ್ಲೇ ಉಳಿಯೋದ್ರಿಂದ ನೀರಿನ ಉಂಟು ಮಾಡೋದ್ರೊಂದಿಗೆ ನಾವು ಮೀನನ್ನು ಏನು ತಿಂತೀವಿ ಸೊ ನಮ್ಮ ಆರೋಗ್ಯದ ಮೇಲೂ ಕೂಡ ನೇರ. ಇನ್ನೊಂದು ವಿಚಾರ, ಈ ಮೀನುಗಾರಿಕೆಯನ್ನು ಬೇರೆ ಉದ್ಯಮದ ಜೊತೆ ಜೊತೆಗೆ ತಗೊಂಡು ಹೋಗಲಿಕ್ಕೆ ಸಾಧ್ಯ, ಭತ್ತದ ಗದ್ದೆಯಲ್ಲಿಯೂ ಕೂಡ ಈ ಮೀನುಗಾರಿಕೆಯನ್ನು ಮಾಡೋದಕ್ಕೆ ಸಾಧ್ಯ ಇದೆಯಾ, ಅಥವಾ ಕುಡಿಯುವ ನೀರು ಅಥವಾ ಕೆರೆಯ ನೀರು ಅಂಥದ್ರಲ್ಲಿ ಕೂಡ ಮಾಡಬಹುದು? ಮೀನೊಂದಿಗೆ ಅಥವಾ ದನ ಸಾಕಾಣೆಯೊಂದಿಗೆ ಮತ್ತು ಕುರಿ ಸಾಕಾಣೆಯೊಂದಿಗೆ ಅದಕ್ಕೆ ಅತಿ ಪ್ರಮುಖವಾಗಿ ನಾವು ಹಮ್ಮಿಕೋಬಹುದಾಗಿದೆ. ಯಾಕಂದರೆ ಅದರ ಏನು ವೇಸ್ಟ್ ಆಗಿ ಉಪಯೋಗ ಆಗ್ತದೆ, ಗೊಬ್ಬರವಾಗಿ ಉಪಯೋಗ ಆಗ್ತದೆ, ಈ ಗೊಬ್ಬರದಲ್ಲಿ ನಾವು ಪ್ಲಾಂಕ್ಟನ್ ಪ್ರೊಡಕ್ಷನ್ ಎಲ್ಲ ಆಗ್ತದೆ, ಮುಂಚೆಯೇ ಉಪಯೋಗ ಆಗ್ತದೆ. ಸೊ ಈ ಒಂದು ರೀತಿಯಲ್ಲಿ ನಾವು ಮತ್ತು ಪ್ರದೇಶ ಏನು ಸ್ಥಳಾವಕಾಶ ಇದು ಕೃಷಿಯನ್ನು ಹಮ್ಮಿಕೊಳ್ಳೋದ್ರಿಂದ ಹೆಚ್ಚಿನ ಲಾಭದಾಯಕ ಆಗ್ತದೆ. ಮತ್ತು ಮುಖ್ಯವಾಗಿ ಕಂಪೇರ್ ಟು ಅದರ್ ಅಗ್ರಿಕಲ್ಚರಲ್ ಸೆಕ್ಟರ್ ಫಾರ್ಮ್ ಸೈನ್ಸ್ ಏನಂತೀವಿ ನಾವು, ಎಲ್ಲ ಸೆಕ್ಟರಿಗೂ ಕಂಪೇರ್ ಮಾಡಿದರೆ ಮೀನುಗಾರಿಕೆ 6% ಅಭಿವೃದ್ಧಿ ಆಗ್ತಾಯಿದ್ರೆ ಮೀನುಗಾರಿಕೆ ಕ್ಷೇತ್ರ 8-10% ಅಭಿವೃದ್ಧಿ ಕಾಣ್ತಾ ಇದ್ದೀವಿ. ಅದರಲ್ಲೂ ಆರ್ನಮೆಂಟಲ್ ಫಿಶಸ್ ಅಲಂಕಾರಿಕ ಮೀನು ಉದ್ಯಮ ಏನಿದೆ ಅದು ಈಗಿನ ಯುವ ಸ್ಟಾರ್ಟ್ಅಪ್ಸ್ ಇತ್ತೀಚಿನ ದಿನಗಳಲ್ಲಿ ನವೋದ್ಯಮಗಳಾಗಿ ಈ ಅಲಂಕಾರಿಕ ಉದ್ಯಮ ಮೀನುಗಾರಿಕೆಯನ್ನು ಮಾಡುವಂಥವ್ರು ಇರ್ಬೋದು, ಅವರ ಯುವಕರು ಅಥವಾ ಮಕ್ಕಳು ಕೂಡ ಇದರಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಅಥವಾ ಉದ್ಯೋಗ ಬಗ್ಗೆ ಶಿಕ್ಷಣವನ್ನು ಪಡಿಬೇಕಾಗ್ತದೆ. ಶಿಕ್ಷಣಕ್ಕಾಗಿ ನಮ್ಮ ರಾಜ್ಯದಲ್ಲಿ 1960ರಲ್ಲೇ ಪ್ರಾರಂಭವಾಯಿತು. ಈಗ ಪ್ರಸ್ತುತ ನಾವು 35 ಕಾಲೇಜುಗಳನ್ನು ನಮ್ಮ ದೇಶದಲ್ಲಿ ವಿಭಾಗವಾಗಿ ತಗೊಂಡಿರ್ತಾರೆ. ಅಂಥ ಒಂದು ಮಕ್ಕಳು ಮೀನುಗಾರಿಕೆಯನ್ನು ಆರಿಸ್ಕೋಬೋದು, CET ಮೂಲಕ ಉಳಿದವೆ. ಶಿವಮೊಗ್ಗದ ಹತ್ರ BRP ಇರ್ಬೋದು, ಮೈಸೂರಲ್ಲಿ, ವಿಜಾಪುರದಲ್ಲಿ, ಬೇರೆ ಬೇರೆ ಕಡೆ ತರಬೇತಿ ಕೇಂದ್ರಗಳಿದ್ದಾವೆ. ಅದೇ ರೀತಿ ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ. ಎಲ್ಲ ತರಬೇತಿ ಕೇಂದ್ರಗಳಲ್ಲಿ ತರಬೇತಿ ಪಡೆದು ಫ್ಯಾಬ್ರಿಕೇಷನ್, ಈ ಎಲ್ಲ ಅಭಿವೃದ್ಧಿಗೋಸ್ಕರ ನಾವು ಸ್ಕಿಲ್ ಡೆವಲಪ್ ಸೆಂಟರ್ ಅಂತ ನಾವು ತಗೊಂಡಿದ್ದೀವಿ ಸ್ಮಾರ್ಟ್ ಸಿಟಿಯಿಂದ. ಸ್ಟಾರ್ಟಪ್ ಮಾಡ್ತಾ ಇದ್ದಾರೆ, ಹ್ಯಾಚರಿಗಳಂತೀವಿ, ಮೀನು ಮರಿ ಉತ್ಪಾದನಾ ಕೇಂದ್ರಗಳಿರ್ಬೋದು, ಮತ್ತು ಐಸ್ ಉದ್ಯಮ, ಐಸ್ ಉತ್ಪಾದನಾ ಘಟಕಗಳಿರ್ಬೋದು, ಮತ್ತು 1,000 crore ಅಷ್ಟು ಮೊತ್ತದ ಎಕ್ಸ್ಪೋರ್ಟನ್ನು ನಾವು ಕಾಣ್ತಾ ಇದ್ದೀವಿ. ಏನಿದೆ ಈ ಉದ್ಯಮದಲ್ಲಿ ಯುವಕರ ಪಾತ್ರ ಅಧಿಕವಾಗ್ತಿದೆ. ಮತ್ಸ್ಯ ಸಂಪದ ಯೋಜನೆಯಲ್ಲಿ ಕೂಡ ಸಾಕಷ್ಟು ಅನುದಾನ ಸರ್ಕಾರ ಘೋಷಣೆ ಮಾಡಿದೆ. ಸುಮಾರು 20,000 ಕೋಟಿಗೂ ಅಧಿಕ ಮೊತ್ತದ ಹೊಂದಿಸಿದ್ದಾರೆ. ತುಂಬಾ ಉತ್ತಮ ಯೋಜನೆ. ಮತ್ತು NFDB ಅಂತ ಇದೆ ನಮ್ಮಲ್ಲಿ 2022, ಇದರ ಒಂದು ಉದ್ದೇಶ ಏನು, ಹಿನ್ನೆಲೆ ಏನು, ಹಾಗೂ ಸದ್ಯದ ಒಂದು ಮೀನುಗಾರಿಕಾ ಅಭಿವೃದ್ಧಿಯ ಜೊತೆ ಜೊತೆಗೆ ಸುಸ್ಥಿರ ಮೀನುಗಾರಿಕೆಯ ಬಗ್ಗೆಯೂ ಕೂಡ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕು ಎನ್ನುವಂತಹ ಮಾತನ್ನು ಹೇಳಿದಿರಿ. ತುಂಬ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕುಮಾರ ನಾಯ್ಕ ಅವರೊಂದಿಗಿನ ಕಾರ್ಡ್ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಲ್ಗೆ 52,500 ರಿಂದ 55,000 ರೂಪಾಯಿಗಳು, ಕೋಕ ಕ್ವಿಂಟಲ್ಗೆ 22,000 ರಿಂದ 27,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲ್ಗೆ 6,400 ರಿಂದ 9,000 ರೂಪಾಯಿಗಳು, ತೆಂಗಿನಕಾಯಿ 1ನೇಕ್ಕೆ 12,000 ರಿಂದ 15,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕಟ್ಟ ಸಾಂಬಾರ್ ಕ್ವಿಂಟಲ್ಗೆ 2,950 ರಿಂದ 3,000 ರೂಪಾಯಿಗಳು, ಭತ್ತ ಸ್ಥಳೀಯ ಆಮದು ಕ್ವಿಂಟಲ್ಗೆ 1,000, ಸ್ಥಳೀಯ ಆಮದು ಹಳದಿ ಕ್ವಿಂಟಲ್ಗೆ 4,300 ರಿಂದ 4,600 ರೂಪಾಯಿಗಳು, ಮೆಣಸು ಕ್ವಿಂಟಲ್ಗೆ 28,000 ರಿಂದ 33,000 ರೂಪಾಯಿಗಳು, ಕಾಳು ಮೆಣಸು ಕ್ವಿಂಟಲ್ಗೆ 38,000 ಬಾಳೆಕಾಯಿ ಮೈಸೂರು ಕ್ವಿಂಟಲ್ಗೆ 2,200 ರಿಂದ 3,000 ರೂಪಾಯಿಗಳು, ಕದಳಿ 500 ರೂಪಾಯಿಗಳು, ನೇಂದ್ರ ಬಾಳೆ ಕ್ವಿಂಟಲ್ಗೆ 3,400 ರಿಂದ 4,000 ರೂಪಾಯಿಗಳು. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಾಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಭವಿಷ್ಯ ಹೋಗಾ ಸುರಕ್ಷಿತ. ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ. 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್ ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ. ಈಗ ಭಕ್ತಿಗೀತೆಗಳು. ಮೊದಲಿಗೆ ಪುತ್ತೂರು ನರಸಿಂಹ ನಾಯ್ಕ ಹಾಡಿರುವ ಶಿವಾನಂದ್ ಬೇಕಲ್ ಅವರ ರಚನೆ. ಶುಕ್ರವಾರ ಬಂದರೆ ತಾಯಿಗಿದೋ ವಂದನೆ, ನೀಲಾಂಜನಾರತಿಯ ಬೆಳಗಿಯ ಆರಾಧನೆ. ಸಪದರಿ ಗಗರಿ ಸರಿ ಗಗರಿ ಸರಿರಿ ಸಪದ, ತಾಯಿಗಿದೋ ವಂದನೆ ತಾಯಿಗಿದೋ ವಂದನೆ. ದಾಸ ಸಖ್ಯ ವಂದನ ಶ್ರವಣ ಸ್ಮರಣ ಕೀರ್ತನ, ದಾಸ ಸಖ್ಯಾರ ಬಂದರೆ ತಾಯಿಗಿದೋ ವಂದನೆ, ನೀಲಾಂಜನ ಆರತಿಯ ಬೆಳಗಿಯ ಆರಾಧನೆ. ಶುಕ್ರವಾರ ಬಂದರೆ ತಾಯಿಗಿದೋ ವಂದನೆ, ನೀಲಾಂಜನ ಆರತಿಯ ಬೆಳಗಿಯ ಆರಾಧನೆ. ಪೂಜಿತೆ ದಿವ್ಯ ಕುಸುಮ ಭೂಷಿತೆ ಅವಿಚ್ಛಿನ್ನ ಪೂಜಿತೆ ಕೋಟಿ ಸೂರ್ಯ ದೀಪ ಶೋಭಿತೆ ಜೋಮಯಿ ದೇವತೆ. ಶುಕ್ರವಾರ ಬಂದರೆ ತಾಯಿಗಿದೋ ವಂದನೆ, ನೀಲಾಂಜನ ಆರತಿಯ ಬೆಳಗಿಯ ಜನ ಆರತಿಯ ಬೆಳಗಿಯ ಆರಾಧನೆ. Yeah. ಮುಕುಟಧಾರಿಣಿ ಬ್ರಹ್ಮಾಂಡ ಮಾತೆಯೇ ಜಗನ್ಮೋಹಿನಿಯೇ ಶುಕ್ರವಾರ ಬಂದರೆ ಶುಕ್ರವಾರ ಬಂದರೆ ತಾಯಿಗಿದೋ ವಂದನೆ ನೀಲಾಂಜನ ಆರತಿಯ ಬೆಳಗಿಯ ರಾಜನೆ ತಾಯಿಗಿದೋ ವಂದನೆ ಈಗ ಕೇಳಿ ಪುತ್ತೂರು ನರಸಿಂಹ ಮೇಲಿನಿಂದ ಮೂರ್ತಿಯೇ ಹೃದಯ ದೇಗುಲಲ್ಲಿ ನಿಲ್ಲಬಾ